ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಟೊಮೆಟೊ ಕೃಷಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲಾಭದಾಯಕವಾಗಿ ಈ ಒಂದು ಬೆಳೆಯಲ್ಲಿ ಆದಾಯ ಕಾಣಬೇಕು, ಜೊತೆಗೆ ಒಳ್ಳೆಯ ಒಂದು ಇಳುವರಿಯನ್ನು ಕಾಣಬೇಕು ಅಂತಂದ್ರೆ ಟೊಮೆಟೊ ಕೃಷಿಯಲ್ಲಿ ಯಾವ ರೀತಿಯಾದಂತಹ ಒಂದು ಬೇಸಾಯ ಕ್ರಮಗಳನ್ನ ಅನುಸರಿಸಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ತಿಳಿಸಲಿಕ್ಕಾಗಿ ನಮ್ಮ ಜೊತೆ ಇದ್ದಾರೆ ಹಿರಿಯೂರು ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಜೈವಿಕ ತಂತ್ರಜ್ಞಾನ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸುವಂತಹ ಡಾಕ್ಟರ್ ಎನ್ ರಮೇಶ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಸಾಕಷ್ಟು ಈ ಒಂದು ಟೊಮೆಟೊ ಕೃಷಿಯ ಬಗ್ಗೆ ಮಾಹಿತಿಯನ್ನು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ರೈತ ಬಾಂಧವರಿಗೆ ನಮಸ್ಕಾರ. ಸರ್ ಹೇಳಿ ಸರ್, ಈ ಟೊಮೆಟೊದಲ್ಲಿ ಒಳ್ಳೆಯ ಒಂದು ಇಳುವರಿ ಪಡಿಬೇಕು ಅಂತಂದ್ರೆ ಈ ಒಂದು ಟೊಮೆಟೊ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಅಂತಂದ್ರೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ? ಮೊದಲಿಗೆ ರೈತ ಕೃಷಿ ಮಾಡಬೇಕು ಅಂತೇಳಿ ಅಂದ್ರೆ ಕೆಲವು ಅಂಶಗಳನ್ನ ಪಾಲನೆ ಮಾಡಬೇಕಾಗತ್ತೆ. ಕೆಲವು ಅಂಶಗಳು ಏನಪ್ಪ ಅಂತೇಳಿ ಅಂದ್ರೆ ಒಂದು ಉತ್ತಮವಾದ ತಳಿ ಆಗಿರ್ಬೋದು, ನೆಕ್ಸ್ಟ್ ಮಣ್ಣಿನ ಗುಣಧರ್ಮಗಳನ್ನ ಅರಿತು ಯಾವ ತರ ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋದಾಗಿರ್ಬೋದು, ಮತ್ತೆ ಯಾವ ಜೈವಿಕ ಗೊಬ್ಬರಗಳು ಹಾಕ್ಬೇಕು, ಯಾವ ಪೋಷಕಾಂಶಗಳು ಆ ಗಿಡಗಳಿಗೆ ಬೇಕಾಗ್ತದೆ ಟೊಮೆಟೊ ಬೆಳೆಯಕ್ಕೆ, ಇವೆಲ್ಲದರ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ರೈತ ತನ್ನಲ್ಲಿ ಇಟ್ಟುಕೊಂಡು ಅದನ್ನ ಅನುಸರಿಸ್ತಾ ಹೋದ್ರೆ ಖಂಡಿತವಾಗಿಯೂ ಉತ್ತಮವಾದ ಬೆಳೆ ಜೊತೆಗೆ ಬೆಲೆಯನ್ನು ಕೂಡ ಮಾಡಬಹುದು. ಈಗ ರೈತ ಬಾಂಧವರೇ, ನೀವು ಮೊದಲಿಗೆ ಟೊಮೆಟೊ ಬೆಳೆ ಒಂದು ಲಾಭದಾಯಕ ಕಮರ್ಷಿಯಲ್ ಕ್ರಾಪ್ ಆಗಿ ಇತ್ತೀಚೆಗೆ ನಡೀತಾ ಇದೆ, ನೀವೆಲ್ಲ ನೋಡ್ತಾ ಇರ್ತೀರಾ. ನಾನು ಒಬ್ಬ ಪ್ರೋಗ್ರೆಸಿವ್ ಫಾರ್ಮರ್, ನಾನು ಟೊಮೆಟೊ ಬೆಳಿತೀನಿ. ನಾನು ಒಬ್ಬ ವಿಜ್ಞಾನಿ ಆಗಿದ್ರು ಕೂಡ ನಾನು ಕೋಲಾರ ಭಾಗದ ರೈತ. ನಿಜವಾಗ್ಲೂ ಟೊಮೆಟೊ ಯಾವ ತರ ಬೆಳಿಬೇಕು ಅಂತ ಅನೇಕ ವೈಜ್ಞಾನಿಕ ಅಂಶಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ನಾವು ಮಾಡಬೇಕಾಗಿರೋದು ಏನಪ್ಪ ಅಂತೇಳಿ ಅಂದ್ರೆ ಮಣ್ಣಿನ ಗುಣಧರ್ಮಗಳನ್ನು ಅರ್ತ್ಕೋಬೇಕು. ಫಸ್ಟ್ ಮಣ್ಣು ಯಾವ ತರ ಇದೆ, ಅದರ ರಸಸಾರ ಏನು, ಅದು ಅಸಿಡಿಟಿ ಇದೆಯಾ ಇಲ್ಲ ಅಂತೇಳಿ ಅಂದ್ರೆ ರಸಸಾರ ಜಾಸ್ತಿ ಇದೆಯಾ ಅಂತ ಹೇಳ್ಬಿಟ್ಟು ಫಸ್ಟ್ ರೈತ ಏನ್ ಮಾಡ್ಬೇಕಪ್ಪ ಅಂತೇಳಿ ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕು. ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ಏನಾಗುತ್ತೆ ಅಂತೇಳಿ ಅಂದ್ರೆ ಅಲ್ಲಿ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಕಡಿಮೆ ಇದೆ ಅನ್ನೋದ್ರ ಬಗ್ಗೆ ನೀವು ಸಂಕ್ಷಿಪ್ತವಾಗಿ ಮಾಹಿತಿ ಪಡ್ಕೋಬಹುದು. ಇದು ಆದ್ಮೇಲೆ ರೈತ ಏನ್ ಮಾಡ್ಬೇಕು, ಇತ್ತೀಚೆಗೆ ವೈಜ್ಞಾನಿಕವಾಗಿ ಬೆಳಿಬೇಕು ಅಂತೇಳಿ ಅಂದ್ರೆ ಎಲ್ಲಾ ಕಂಡೀಷನ್, ಸಾಯಿಲ್ ಕಂಡೀಷನ್ ನೋಡಿಕೊಂಡು ಇನ್ನೇನ್ ನಾವು ಟೊಮೆಟೊ ಬೆಳಿಬೇಕು ಅನ್ನೋ ಒಂದು ತಿಂಗಳು ಎರಡು ತಿಂಗಳು ಮೊದಲೇ ಮಣ್ಣನ್ನ ನೆಲನ್ನ ಕ್ಲೀನ್ ಆಗಿ ನಾವು ಕಲ್ಟಿವೇಷನ್ ಮಾಡ್ಬೇಕಾಗುತ್ತೆ. ಒಂದೆರಡು ಸಾವಿರ ಕಲ್ಟಿವೇಷನ್ ಮಾಡಿ ಎಕ್ಸ್ಪೋಸ್ ಮಾಡ್ಬಿಡ್ಬೇಕು, ಅದನ್ನ ಸಾಯಿಲ್ ಸೋಲರೈಸೇಷನ್ ಅಂತೀರ. ಅದರಲ್ಲಿ ಮೊದಲು ಬೆಳೆದಿರ್ತಕ್ಕಂತ ಏನಾದರೂ ರೋಗಾಣುಗಳು ಏನಾದರೂ ಇದ್ರೆ ಆ ಟೆಂಪರೇಚರ್ ಎಕ್ಸ್ಪೋಸ್ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಆ ರೋಗಾಣುಗಳು ಸಾಯುತ್ತವೆ. ಅದಾದ್ಮೇಲೆ ಏನಪ್ಪ ಮಾಡ್ಬೇಕು ಅಂತೇಳಿ ಅಂದ್ರೆ ಒಂದ್ ಎಕರೆ ಟೊಮೆಟೊ ಬೆಳಿಬೇಕಪ್ಪ ಅಂತೇಳಿ ಅಂದ್ರೆ ಮಿನಿಮಮ್ ನಮಗೆ ಕೊಟ್ಟಿಗೆ ಗೊಬ್ಬರದ ಅವಶ್ಯಕತೆ ಬಹಳ ಇರ್ತದೆ. ಕೊಟ್ಟಿಗೆ ಗೊಬ್ಬರ ಏನಪ್ಪ, ಒಂದು 5 ಟ್ರಾಕ್ಟರ್ ಲೋಡ್ ಅಂತೂ ಕೊಟ್ಟಿಗೆ ಗೊಬ್ಬರ ನೀವು ಮಾಡ್ಲೇಬೇಕಾಗ್ತದೆ. ಇಲ್ಲ ಅಂತೇಳಿ ಅಂದ್ರೆ ನಾವು ಉತ್ತಮವಾದ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನೋಡಿ, ಒಂದು ಎಕರೆ ಟೊಮೆಟೊ ಬೆಳಿಬೇಕಂದ್ರೆ ಇತ್ತೀಚೆಗೆ ಖರ್ಚು ಬಹಳ ಬರ್ತದೆ. ಮೊದಲು ಏನು ಬರ್ತಾ ಇರ್ಲಿಲ್ಲ. ಒಂದು ಟೊಮೆಟೊ ಎಕರೆ ಬೆಳಿಬೇಕು ಅಂತೇಳಿ ಅಂದ್ರೆ ಮಿನಿಮಮ್ ನಿಮಗೆ 70 ಇಲ್ಲ ಅಂದ್ರೆ 1 ಲಕ್ಷದವರೆಗೂ ಹೋಗ್ತದೆ. ಅದು ವಾಣಿಜ್ಯ ಬೆಳೆ ಗೊತ್ತು, ಎಲ್ರಿಗೂ ಒಳ್ಳೆ ರೇಟ್ ಬಂದ್ರೆ ಒಳ್ಳೆ ದುಡ್ಡು ಆಗ್ತದೆ ಅನ್ನೋದು ಗೊತ್ತು. ಒಂದ್ ವೇಳೆ ಸಪೋಸ್ ಆ ಬೆಲೆ ಇಲ್ಲ ಅಂತೇಳಿ ಅಂದ್ರೆ ನಾವು ಹಾಕಿರೋ ಬಂಡವಾಳ ತೆಗಿಬೇಕಂದ್ರೆ ಉತ್ತಮವಾದ ಬೆಳೆ ಬರಬೇಕು, ಇಲ್ಲ ಅಂದ್ರೆ ನಾವು ಏನ್ ಹಾಕಿರ್ತೀವಿ ಆ ದುಡ್ಡು ಕಳ್ಕೋಬೇಕಾಗ್ತದೆ. ಇದು ರೈತ ಬಾಂಧವರಲ್ಲಿ ಒಂದು ಸಂದೇಶ, ಹಾಗೂ ಇದು ತಿಳ್ಕೋಬೇಕಾಗಿರೋ ಅಂಶ ಕೂಡ ಆಗಿರ್ತದೆ. ಮತ್ತೆ ರೈತ 5 ಲೋಡ್ ಗೊಬ್ಬರ ಹಾಕದ್ಮೇಲೆ ಕ್ಲೀನ್ ಆಗಿ ಎಲ್ಲ ಎರಚಿ ಅದರ ಜೊತೆಗೆ DAP ಆಗಿರ್ಬೋದು, ಪೊಟಾಶ್ ಹಾಕ್ಬೇಕಾಗ್ತದೆ, ಒಂದು 10 ರಿಂದ 15 kg ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಹಾಕ್ಬೇಕಾಗ್ತದೆ. ಇಷ್ಟೆಲ್ಲ ಹಾಕ್ಬಿಟ್ಟು ಮತ್ತೆ ಕಲ್ಟಿವೇಷನ್ ಮಾಡಿ ಇತ್ತೀಚೆಗೆ ಇನ್ನೊಂದೇನು ಅಂತ ಏರುಮಡಿಗಳನ್ನ ಮಾಡ್ತಾರೆ. ಏರುಮಡಿಗಳು ಮಾಡಿ ಬೆಡ್ ಸಿಸ್ಟಮ್ ಡ್ರಿಪ್ ಎಲ್ಲ ಅಳವಡಿಸಿ ಮತ್ತೆ ಮಲ್ಚಿಂಗ್ ಶೀಟ್ ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಮಲ್ಚಿಂಗ್ ಶೀಟ್ ಯಾಕಪ್ಪ ಅಳವಡಿಕೆ ಮಾಡ್ಕೋಬೇಕು ಅಂತೇಳಿ ಅಂದ್ರೆ ಸಮ್ಮರಲ್ಲಿ ನಾವು ಬೆಳಿಬೇಕು ಅಂತೇಳಿ ಅಂದ್ರೆ ಟೆಂಪರೇಚರ್ ಜಾಸ್ತಿ ಇರ್ತದೆ, ನಾವು ಮಾಯಿಶ್ಚರ್ನ ಕನ್ಸರ್ವ್ ಮಾಡ್ಕೋಬೇಕು, ತೇವಾಂಶವನ್ನು ಶೇಖರಣೆ ಮಾಡಿ ನಾವು ಉತ್ತಮ ಬೆಳೆ ಬೆಳ್ಕೋಬೇಕು ಅಂತೇಳಿ ಅಂದ್ರೆ ಮಲ್ಚಿಂಗ್ ಶೀಟ್ ಅವಶ್ಯಕತೆ ಇದ್ದೇ ಇದೆ. ಆ ಮಲ್ಚಿಂಗ್ ಶೀಟು ಪ್ರತಿಯೊಬ್ಬರು ಅಳವಡಿಕೆ ಮಾಡಿಕೊಂಡ್ರೆ ಉತ್ತಮವಾದ ಬೆಳೆ ಬೆಳ್ಕೋಬಹುದು, ರೋಗಾಣುಗಳು ಕಡಿಮೆ ಆಗ್ತದೆ, ರೋಗಗಳು ಕಡಿಮೆ ಆಗ್ತದೆ. ಇತ್ತೀಚೆಗೆ ರೈತ ಎಲ್ಲಿ ಕಷ್ಟಪಡ್ತಾ ಇದ್ದಾನೆ ಅಂದ್ರೆ ಆಕ್ಚುಲಿ ಮಾಡೋರ್ಗೆ ಗೊತ್ತಾಗ್ತದೆ. ವಿಜ್ಞಾನಿಗಳು ಬಹಳ ಹಿಂಗೆಲ್ಲ ಮಾಡಬಹುದು, ಈ ತರ ಮಾಡಬಹುದು ಅಂತ ಹೇಳ್ತೀವಿ, ಬಟ್ ರೈತ ಮಾಡಿದ್ರೆ ಅನುಭವಿಸಿದ್ರೆ ಮಾತ್ರ ಗೊತ್ತಾಗ್ತದೆ. ಯಾಕಂದ್ರೆ ಇತ್ತೀಚೆಗೆ ತೊಂದರೆ ಆಗ್ತಾ ಇರೋದು ವೀಡ್ಸ್, ಕಳೆಗಳು ವಿಪರೀತ ಬರ್ತದೆ. ಆ ಕಳೆ ನಾವು ತೆಗೆಯೋದಕ್ಕೆ ಸುಮಾರು ಲೇಬರ್ ಖರ್ಚಾಗ್ತದೆ, ಸುಮಾರು ದುಡ್ಡು ಕಳ್ಕೊಂತೀವಿ. ಸುಮಾರು 1 ಎಕರೆ ಬೆಳಿಬೇಕು ಅಂತೇಳಿ ಅಂದ್ರೆ ನೀವು 20-25 ಸಾವಿರ ಬರೀ ಕೂಲಿ ಆಳುಗಳಿಗೆ ಕಳೆ ತೆಗೆಯಕ್ಕೆ ಕೊಡ್ಬೇಕಾಗ್ತದೆ. ಅದನ್ನ ಅವಾಯ್ಡ್ ಮಾಡಬೇಕು ಅಂತೇಳಿ ಅಂದ್ರೆ ನಾವು ಮಲ್ಚಿಂಗ್ ಶೀಟ್ ಅಳವಡಿಕೆ ಮಾಡ್ಕೊಳ್ಳೇಬೇಕಾಗ್ತದೆ. ಇದೊಂದು ಉತ್ತಮವಾದ ವೈಜ್ಞಾನಿಕವಾದ ಸಂದೇಶ ಆಗಿರ್ತದೆ ರೈತರಿಗೆ. ಮತ್ತೆ ನೆಲ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕಲ್ಟಿವೇಷನ್ ಆಗಿದೆ, ನೀವು ಡ್ರಿಪ್ ಹಾಕೊಂಡಿದ್ದೀರಾ, ಮಲ್ಚಿಂಗ್ ಶೀಟ್ ಹಾಕಿದ್ದೀರಾ, ಗೊಬ್ಬರಗಳು ಹಾಕಿದ್ದೀರಾ, ನೆಕ್ಸ್ಟ್ ನಿಮ್ಗೆ ಏನಪ್ಪ ಅಂತೇಳಿ ಅಂದ್ರೆ ಉತ್ತಮವಾದ ಸಸಿಗಳ ಆಯ್ಕೆ, ಅದನ್ನ ಬಹಳ ಚೆನ್ನಾಗಿ ನೀವು ಅರ್ತ್ಕೋಬೇಕಾಗ್ತದೆ. ಯಾವ ವೆರೈಟಿ ಹಾಕ್ಬೇಕು, ಯಾವ ವೆರೈಟಿ ಹಾಕಿದ್ರೆ ಎಷ್ಟು ಈಲ್ಡ್ ಬರ್ತದೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಇರಬೇಕು. ಆಗ ಮಾತ್ರ ನಿಮಗೆ ಒಳ್ಳೆಯ ಕ್ರಾಪ್ ತಗೊಳಕಾಗ್ತದೆ. ಯಾಕಂದ್ರೆ ಪ್ರೈವೇಟ್ ಕಂಪನಿಗಳು ಅನೇಕ ಹೈಬ್ರಿಡ್ಗಳನ್ನು ಬಿಡ್ತಾ ಇರ್ತದೆ ಇತ್ತೀಚೆಗೆ. ನೀವು ಸಿಂಜಟ ನೋಡಿ, ಸುಮಾರು 3-4 ವರ್ಷದಿಂದ ಸಾಹೋ ವೆರೈಟಿ ಲೀಡಿಂಗ್ ವೆರೈಟಿ, ಎಲ್ಲಿ ನೋಡಿದ್ರು ಕೂಡ ಸಾಹೋ. ಯಾಕಪ್ಪ ಅಂತೇಳಿ ಅಂದ್ರೆ, ಅದು ದೂರದ ಪ್ರಯಾಣಕ್ಕೆ ತಡೆಯುತ್ತೆ, ಬೇಗ ಹಣ್ಣಾಗೋದಿಲ್ಲ. ನೀವು 10 ದಿವಸ ಬೇಕಾದ್ರೆ, ನೀವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಬಿಟ್ರೆ ಬೇಕಾದ್ರೆ 15 ದಿವಸ ಕೂಡ ನಿಮ್ಗೆ ಇರ್ತದೆ ಹಣ್ಣು. ಈಗ ಸಪೋಸ್ ಮೇ ಜೂನ್ ಬಂತಪ್ಪ ಅಂತ ಹೇಳಿ ಅಂದ್ರೆ, ನಿಮಗೆ ಕೋಲಾರ ಚಿಕ್ಕಬಳ್ಳಾಪುರದಿಂದ ಸುಮಾರು 1,000 ಟ್ರಕ್ಸ್ ಟೊಮೆಟೊ ಹೋಗ್ತಾ ಇರ್ತದೆ. ಇಲ್ಲಿಗೆ ಹೋಗ್ತದೆ, ಡೈರೆಕ್ಟ್ ದೆಹಲಿಗೆ ಹೋಗ್ತದೆ, ಮಧ್ಯಪ್ರದೇಶ್ ಹೋಗ್ತದೆ, ನೇಪಾಳಗ್ ಹೋಗ್ತದೆ, ಬೇರೆ ಬೇರೆ ಕಂಟ್ರಿಗಳಿಗೆಲ್ಲ ಅಲ್ಲಿಂದ ಸಾಗುವಣೆ ಆಗುತ್ತೆ. ಯಾಕೆ ಇರ್ತದೆ ಅಂತ ಹೇಳಿ ಅಂದ್ರೆ, ಆ ವೆರೈಟಿನ ಆ ಹೈಬ್ರಿಡ್ ನ ಆ ತರ ಬಿಟ್ಟಿರ್ತಾರೆ. ಒಂದು 10 ದಿವಸ ಬೇಕಾದ್ರೆ ತಡ್ಕೊಳ್ಳೋ ಶಕ್ತಿ ಇರ್ತದೆ. ಅಂತ ವೆರೈಟಿಗಳಿಗೆ, ಅಂತ ಹೈಬ್ರಿಡ್ಸ್ ಗೆ ಉತ್ತಮವಾದ ಬೆಲೆ ಬರ್ತದೆ. ಅದನ್ನ ನೀವು ಫಸ್ಟ್ ಮನಗಂಡು ಒಳ್ಳೆ ವೆರೈಟಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ. ಈಗ ನೀವು ಮಣ್ಣು ಆಯ್ತು, ಒಳ್ಳೆ ವೆರೈಟಿನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಮತ್ತೆ ಏನಪ್ಪಾ ಅಂತೇಳಿ ಅಂದ್ರೆ, ಯಾವ ತರ ಗಿಡನ ನೀವು ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಬಹಳ ಮಾಹಿತಿ ಇರಬೇಕು ನಿಮಗೆ. ಇಂಚು ಇಂಚು ರೈತ ಎಷ್ಟು ನೀರು ಕೊಡಬೇಕು, ಜಾಸ್ತಿ ನೀರು ಕೊಟ್ರೆ ಏನಾಗ್ತದೆ, ಕಡಿಮೆ ನೀರು ಕೊಟ್ರೆ ಏನಾಗ್ತದೆ, ಯಾವ ತರ ಸಮ ಪ್ರಮಾಣವಾಗಿ ನೀವು ನೀರು ಕೊಡಬೇಕು ಅನ್ನೋದ್ರ ಬಗ್ಗೆ ಬಹಳ. ಯಾಕಂದ್ರೆ ಈಗ ನೀರು ಬಿಡುವುದ್ರಲ್ಲಿ ಕೂಡ ಬಹಳ ಬೇರೆ ಆಗ್ತದೆ. ನೀವು ಸಪೋಸ್ ಜಾಸ್ತಿ ನೀರು ಬಿಟ್ಬಿಟ್ರು ಅಂತೇಳಿ ಅಂದ್ರೆ, ರೋಗಗಳಿಗೆ ಬೇಗ ತುತ್ತಾಗ್ಬಿಡ್ತದೆ. ಸಮ ಪ್ರಮಾಣದಲ್ಲಿ ಬೇರೆಗೆ ಸಿಗ್ದಂಗೂ ಇರಬೇಕು ನೀರು, ಸಿಗ್ದಿರ ಇರೋ ತರನು ಇರಬೇಕು. ಅದಕ್ಕೂ ಹಸಿವಾಗಬೇಕು, ಹಸಿವಾದ್ರೆ ಮಾತ್ರ ನಿಮಗೆ ಒಳ್ಳೆ ಇಳುವರಿ ಬಿಡಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ವಿಪರೀತ ನೀರು ಕೊಟ್ಬಿಟ್ರೆ ಏನಾಗುತ್ತೆ ಅಂತೇಳಿ ಅಂದ್ರೆ, ಅದೊಂಥರ ಗಿಡ ಡೆವಲಪ್ಮೆಂಟ್ ಬೇರೆ ತರ ಆಗ್ತದೆ, ಬೇಗ ರೋಗಗಳಿಗೆ ತುತ್ತಾಗ್ತದೆ. ಅದಕ್ಕೆ ನೀರು ಬಿಡೋದ್ರಲ್ಲೂ ಕೂಡ ಬಹಳ ಜಾಸ್ತಿ ಬಿಟ್ಬಿಟ್ರೆ ಏನಾಗುತ್ತೆ, ನನ್ನ ಗಿಡ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಅನ್ಕೊಂತೀರ, ತಪ್ಪು ಕಲ್ಪನೆ ರೈತರಲ್ಲಿ. ಯಾವಾಗ್ಲೂ ನೀರು ಮಾತ್ರ ಸಮ ಪ್ರಮಾಣದಲ್ಲಿ ಬಿಟ್ರೆ ಮಾತ್ರ ನಿಮಗೆ ಉತ್ತಮ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತೇಳಿ ಅಂದ್ರೆ, ಖಂಡಿತ ನಿಮಗೆ ಆ ಗಿಡದಲ್ಲಿ ಒಳ್ಳೆ ಇಳುವರಿ ಕೊಡೋ ಪೊಟೆನ್ಶಿಯಲ್ ಇದ್ರು ಕೂಡ ಆ ಗಿಡ ಕೊಡಲ್ಲ. ಇದು ರೈತರು ತಿಳ್ಕೋಬೇಕಾಗಿರ್ತದೆ. ಮತ್ತೆ ಏನ್ ಮಾಡ್ಬೇಕು, ನೀವು ಒಂದು ತಿಂಗಳಾದ್ಮೇಲೆ ಅದಕ್ಕೆ ನೀವು ಸ್ಟೇಕಿಂಗ್ ಕೊಡಬೇಕಾಗ್ತದೆ. ಯಾವಾಗ ಸ್ಟೇಕಿಂಗ್ ಕೊಡ್ತಿರೋ, ಯಾಕಂದ್ರೆ ಬ್ರಾಂಚಸ್ ಬರ್ತಾ ಇರ್ತದೆ, ಕವಲುಗಳು ಹೊಡಿತಾ ಇರ್ತದೆ, ಉತ್ತಮ ಪೋಷಕಾಂಶಗಳು ಮಣ್ಣಿನಲ್ಲಿದೆ, ಕವಲು ಹೊಡಿತಾ ಇರ್ತದೆ, ಗಿಡ ಸುಮ್ಮನೆ ಇರಲ್ಲ. ಯಾವಾಗ ಕವಲುಗಳು ಹೊಡ್ಕೊಳ್ತಾವೋ ಆವಾಗ ನೀವು ಸ್ಟೇಕಿಂಗ್ ಕೊಟ್ಟು ಅದನ್ನ ಟ್ವೈನ್ ದಾರದಲ್ಲಿ ನೀವು ಕಟ್ಟಬೇಕಾಗ್ತದೆ. ಯಾಕಂದ್ರೆ ಬ್ರಾಂಚಸ್ ಆ ಕಡೆ ಈ ಕಡೆ ಹೊಡ್ಕೊಂಡಾಗ ನಿಮ್ಗೆ ಓಡಾಡ್ಲಿಕ್ಕೆ ಕೂಡ ತೊಂದರೆ ಆಗುತ್ತೆ. ಗಿಡನ ಕರೆಕ್ಟ್ ಆಗಿ ನೀವು ಒಂದು ಶೇಪ್ ಅಲ್ಲಿ ಕೊಡಬೇಕು ಅಂತ ಹೇಳಿ ಅಂದ್ರೆ, ಟ್ವೈನ್ ದರ ಕಟ್ಟಿ ನೇನು ನಿಮಗೆ ಹೆಚ್ಚು ಕಡಿಮೆ ಒಂದು 35-40 ದಿವಸಕ್ಕೆ ಹೂವು ಬರ್ತದೆ. ಅದಕ್ಕೆ ನೀವು ಸ್ಟೇಕಿಂಗ್ ಕೊಟ್ಟು, ಇನ್ನೊಂದು ನೀವು ಬೇಸಿಗೆ ಕಾಲದಲ್ಲಿ ಜೂನ್ಗೆ ಕ್ರಾಪ್ ಬೆಳಿಬೇಕು ಅಂತೇಳಿ ಅಂದ್ರೆ ಮಾರ್ಚ್ ಅಲ್ಲಿ ಹಾಕೋಬೇಕಾಗ್ತದೆ. ಯಾವಾಗ ರೈತರಿಗೆ ದುಡ್ಡು ಸಿಗುತ್ತೆಪ್ಪ ಅಂತೇಳಿ ಅಂದ್ರೆ ಮೇ ಜೂನ್ ಅಲ್ಲಿ ಮಾರ್ಕೆಟ್ ಹೋದಾಗ, ಈಗ ನೋಡಿ ಆಲ್ರೆಡಿ 200-250 ರೂಪಾಯಿ ಜಂಪ್ ಆಗಿದೆ ಟೊಮೆಟೊ ಬಾಕ್ಸ್, 14 ಕೆಜಿ ಬಾಕ್ಸ್ 200-250 ರೂಪಾಯಿ ಆಗಿದೆ ಆಲ್ರೆಡಿ. ಯಾವಾಗ್ಲೂ ನಿಮಗೆ ಎಕ್ಸ್ಪೋರ್ಟ್ ಬೇರೆ ಕಂಟ್ರಿಗಳಿಗೆ ಬೇಕಾಗಿರೋದು ಕೂಡ ಮೇ ಜೂನ್ ಅಲ್ಲಿ ಬೇಕಾಗ್ತದೆ. ನೀವು ಉತ್ತಮ ಬೆಳೆ ಬಂದಿದೆ, ನೀವು ಎಲ್ಲ ಏನು ಪ್ರೊಟೆಕ್ಷನ್ ಕೆಮಿಕಲ್ಸ್ ಏನಿದೆ, ನೀವು ಹೂವು ಬಿಡ್ಲಿಕ್ಕೆ ಏನು ಕೆಮಿಕಲ್ ಹೊಡ್ಕೋಬೇಕು, ಯಾವ ಡಿಸೀಸ್ಗೆ ಏನು ಕೆಮಿಕಲ್ ಹೊಡ್ಕೋಬೇಕು ಅನ್ನೋದ್ರ ಬಗ್ಗೆ ಬಹಳ ಮಾಹಿತಿ ಇರಬೇಕಾಗ್ತದೆ. ಸಾಮಾನ್ಯವಾಗಿ ನಾನು ಕಂಡಂಗೆ ಏನಪ್ಪ ಅಂತೇಳಿ ಅಂದ್ರೆ, ಆ ತುದಿಯಲ್ಲಿ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಕಪ್ಪುಗಾಗ್ತದೆ, ಇಲ್ಲಾಂದ್ರೆ ಜಾಂಡಿಸ್ ಟೈಪ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಬರ್ತದೆ ಹಣ್ಣಿನ ಮೇಲೆ ಬೇರೆ ಬೇರೆ ಕಲರ್ಸ್ ಬರ್ತದೆ. ಏನಪ್ಪ ಅವನ್ನ ನಾವು ರೂಢಿ ಭಾಷೆಯಲ್ಲಿ ರೋಸ್ ರೋಸ್ ಅಂತ ಕರಿತೀವಿ. ಯಾಕಪ್ಪ ಅದು ಬರ್ತದೆ ಅಂತೇಳಿ ಅಂದ್ರೆ, ಯಾವಾಗ ಸೂಕ್ಷ್ಮ ಪೋಷಕಾಂಶಗಳು ಕಡಿಮೆ ಆಗ್ತದೋ ಮಣ್ಣಿನಲ್ಲಿ, ಆವಾಗ ನಿಮಗೆ ಡಿಸ್ಕಲರ್ ಬರ್ತದೆ ಕಾಯಿ. ಆ ಕೊನೆಯಲ್ಲಿ ಒಂದ್ ಸ್ವಲ್ಪ ಕೊಳತಂಗ ಆಗ್ತದೆ, ಅದು ಮೆಗ್ನೀಷಿಯಂ ಡೆಫಿಷಿಯನ್ಸಿ. ಯಾವಾಗ ನಾವು ಸಮ ಪ್ರಮಾಣದಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಕೂಡ ಕೊಡ್ತಾ ಹೋಗ್ತೀವೋ ಅವಾಗ ನಿಮಗೆ ಯಾವುದೇ ತರ ತೊಂದರೆ ಇರಲ್ಲ. ಗಿಡಕ್ಕೆ ನೀವು ಕಡಿಮೆ ಅಂತೇಳಿ ಅಂದ್ರು ಕೂಡ ಒಂದು 5-6 ಕೆಜಿ ಟೊಮೆಟೊ ಬೆಳ್ಕೋಬಹುದು. 180-200 ಹೂವು ಬಿಡ್ತದೆ. ನಾನು ಕೌಂಟ್ ಮಾಡಿದ್ದೀನಿ, ರೈತ ವಿಜ್ಞಾನಿಯಾಗಿ ಒಬ್ಬ ರೈತ ಆಗಿ ಕೂಡ ನಾನು ಹೂವು ಕೂಡ ಕೌಂಟ್ ಮಾಡಿದ್ದೀನಿ ಎಷ್ಟು ಬಿಡ್ತದೆ ಅಂತ. ಕರೆಕ್ಟ್ ಆಗಿ ನೀವು ಕೌಂಟ್ ಮಾಡ್ತಾ ಹೋದ್ರೆ 180-220 ಕೂಡ ಹೂವು ಬಿಡ್ತದೆ. ಆ ಕಚ್ಚಿದ ಹೂವು ಎಲ್ಲ ಕಾಯಿ ಆಗ್ತದೆ, ಕಾಯಿ ಆಗಿದ್ದೆಲ್ಲ ಹಣ್ಣಾಗ್ತದೆ. ಅದನ್ನ ನೀವು ಕಿತ್ಕೊಂಡು ಹಾರ್ವೆಸ್ಟ್ ಮಾಡಿಕೊಂಡು ನೀವು ಮಾರ್ಕೆಟ್ಗೆ ಹಾಕ್ಬಹುದು. ನೋಡಿ, ಒಂದು ಗಿಡ 5 ಕೆಜಿ ಬೆಳೆದ್ರೆ ಎಕರೆಯಲ್ಲಿ ಸುಮಾರು 6,000 ಗಿಡ ಕೂರ್ತದೆ. ಸಾಲಿಂದ ಸಾಲಿಗೆ 3.5. ಈಗ 5 ಅಡಿ ಕೂಡ ಬಿಡ್ತಾರೆ ರೈತರು ಕೆಲವು ಭಾಗದಲ್ಲಿ ಕೋಲಾರದಲ್ಲಿ, ಯಾಕಂದ್ರೆ ಉತ್ತಮ ಪ್ರಮಾಣದಲ್ಲಿ ಬೆಳೆ ಬೆಳೀತಾರೆ. ನೀವು ನೋಡಿದ್ರೆ ಅದು ಒಂಥರ ಸ್ವರ್ಗ, ಹೆವೆನ್ ತರ ಕಾಣಿಸುತ್ತೆ. ಟೊಮೆಟೊ ಹೂವು ಬಿಟ್ಟು ಕಾಯಿ ಕಚ್ಚಿದಾಗ ಒಂಥರ ಅಷ್ಟೊಂದು ಚೆನ್ನಾಗಿ ಲಕ್ಸುರಿಯಾಗಿ ಒಂಥರ ಕ್ರಾಪ್ ಲಕ್ಸುರಿಯಾಗಿರ್ತದೆ. ಅದು ಬುಷಿ ಟೈಪ್ ಎತ್ತರಕ್ಕೆ ಬೆಳೆದಿರ್ತದೆ, ಅಷ್ಟೊಂದು ಪ್ರಮಾಣದಲ್ಲಿ ಕೊಟ್ಟಿರ್ತಾರೆ. ಎಲ್ಲ ಮಗುಗಿಂತ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಪ್ರತಿಯೊಂದು ಗಿಡನ್ನ. ರೈತ ಹೆಂಗಂದ್ರೆ ಸುಮಾರು ವರ್ಷ ತನ್ನ ಬೇಸಾಯ ಬೆಳೆದಿರ್ತಾನೆ, ಮಾಡಿರ್ತಾನೆ, ಮಾಡ್ಕೊಂಡು ವಿಜ್ಞಾನಿಗಿಂತ ಉತ್ತಮವಾದ ರೀತಿಯಲ್ಲಿ ಸಾಕಣೆ ಮಾಡ್ತಾನೆ ಗಿಡನ. ಅದಕ್ಕೆ ಪ್ರತಿಯೊಂದು ಗಿಡನು 5-6 ಕೆಜಿ ಕೊಟ್ಟೆ ಕೊಡ್ತದೆ, ತಗೊಂಡೇ ತಗೊಳ್ತಾರೆ. ಯಾವಾಗ ತಗೊಳ್ತಾರೋ ಲೆಕ್ಕ ಹಾಕೊಳ್ಳಿ, 1 ಎಕರೆಗೆ 6,000 ಗಿಡ ಕೂತಾಗ ಪ್ರತಿಯೊಂದು ಗಿಡ 5 ಕೆಜಿ ಕೊಟ್ಟಾಗ ಲೆಕ್ಕ ಹಾಕೊಳ್ಳಿ, 6,000 × 5 ಎಷ್ಟಾಯ್ತು? 30,000 ಕೆಜಿ. ಹೌದಾ? ಈ ತರ ನಿಮಗೆ ಕಡಿಮೆ ಅಂತ ಹೇಳಿ ಅಂದ್ರು ಕೂಡ ಏನು 14 ಕೆಜಿ ಬಾಕ್ಸ್ ಏನ್ ಬರ್ತದೆ? ಅದು 2,500 to 3,000 ಬಾಕ್ಸ್ ತಗೋಬಹುದು. ಸಪೋಸ್ ಒಂದು 2,500 ಬಾಕ್ಸ್ ಬಂತಂದ್ಕೊಳ್ಳಿ, 2,500 × 300 ಹೋಯ್ತು, ಎಷ್ಟಾಯ್ತು? 7.5 ಲಕ್ಷ ಆಯ್ತು. ನಿಮಗೆ ಮಿನಿಮಮ್ ಖರ್ಚು ಎಕ್ಸಾಸ್ಟಿವ್ ಆಗಿ ನಾವು ದುಡ್ಡಿದೆ ನಮ್ಮ ಹತ್ರ, ನಾವು ಒಳ್ಳೆ ಬೆಳೆ ಬೆಳಿಬೇಕು ಜೊತೆಗೆ ಒಳ್ಳೆ ಆದಾಯ ಗಳಿಸಬೇಕು ಅಂತೇಳಿ ಲೆಕ್ಕ ಹಾಕೊಂಡ್ರು ಕೂಡ ನಿಮಗೆ 1 ಲಕ್ಷ ಖರ್ಚು ಬರ್ತದೆ. 1 ಲಕ್ಷಕ್ಕಿಂತ ಜಾಸ್ತಿ ಏನಾಗಲ್ಲ. 6 ಲಕ್ಷದಿಂದ 7 ಲಕ್ಷ ಮಾಡಬಹುದು 1 ಎಕರೆಯಲ್ಲಿ. ಇದು ಕೃಷಿ ಲಾಭದಾಯಕ ಕೃಷಿ. ಅದು ಯಾವಾಗ? ಟೈಮ್ಗೆ ನೀವು ಬೆಳ್ಕೋಬೇಕು, ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಕೆಲವು ಟೈಮ್ ಇರ್ತದೆ, ನನ್ನ ಹತ್ರ ದುಡ್ಡಿದೆ, ನಾನು ಟೊಮೊಟೊ ಬೆಳಿಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾನೆ, ಅವಾಗ ಸುಮಾರು ಒಂದು 10 ಎಕರೆ ಟೊಮೊಟೊ ಹಾಕ್ಬಿಡ್ತಾನೆ, ಒಂದು ಕಾಯಿ ಕೂಡ ಕೀಳಕ್ ಆಗಲ್ಲ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 30 ರೂಪಾಯಿ ಇರ್ತದೆ, 20 ರೂಪಾಯಿ ಇರ್ತದೆ ಬಾಕ್ಸ್, 10 ರೂಪಾಯಿ ಇರ್ತದೆ. ಯಾಕಂದ್ರೆ 30 ಕಿಲೋಮೀಟರ್ ಇಂದ ಆ ಬಾಕ್ಸ್ ಸಾಗಿಸಬೇಕು ಅಂತ ಹೇಳಿ ಅಂದ್ರೆ ಆ ಬಾಕ್ಸ್ ಗೆ ಅವನ 18 ರೂಪಾಯಿ 19 ರೂಪಾಯಿ ಹಾಕ್ತಾನೆ ಟೆಂಪೋ ಅವನು, ಲಾರಿ ಅವನು ಸಾಗಣೆ ಮಾಡಕ್ಕೆ. ಅಲ್ಲಿ ನೀವು ಮಾರ್ಕೆಟ್ ಗೆ ತರ್ತೀರಾ 18 ರೂಪಾಯಿ ಒಂದು ಬಾಕ್ಸ್ ಕೊಟ್ಟು, ಮತ್ತೆ ಏನ್ ಮಾಡ್ತಾನೆ, ಕಮಿಷನ್ 100 to 10 ರೂಪಾಯಿ ಹೋಗ್ತದೆ. ಆದ್ರಿಂದ ರೈತ ಬಂದವ್ರೆ, ನೀವು ಏನ್ ಬೆಳಿಬೇಕು ಅಂತ ಹೇಳಿ ಅಂದ್ರು ಕೂಡ ಸುಮ್ನೆ ಏನು ಗೊತ್ತಿಲ್ದಿರ ಇರೋ ತರ ನೀವು ಕ್ರಾಪ್ ದಯವಿಟ್ಟು ಆಗ್ಬೇಡಿ. ಅದ್ರ ಬಗ್ಗೆ ಕೇಳ್ಕೊಳ್ಳಿ, ವಿಜ್ಞಾನಿಗಳಿರ್ತಾರೆ ರೇಡಿಯೋ ಸ್ಟೇಷನ್ಗಳಲ್ಲಿ, ಯಾವ ತರ ಬೆಳಿಬೇಕು ಸೈಂಟಿಸ್ಟ್ ಗಳು ಮಾತಾಡಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ, ಅವನ್ನೆಲ್ಲ ತಿಳ್ಕೊಳ್ಳಿ. ನೀವು ಏನಾದ್ರೂ ಡೌಟ್ ಇದ್ರೆ, ಸಂಶಯಗಳಿದ್ರೆ ಬನ್ರಿ, ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ, ರಿಸರ್ಚ್ ಸ್ಟೇಷನ್ಗಳಿರ್ತವೆ, ಅಗ್ರಿಕಲ್ಚರ್ ಸೈಂಟಿಸ್ಟ್ ಗಳು ಇರ್ತವೆ, ಅವ್ರ ನಂಬರ್ ಕೂಡ ಕೊಟ್ಟಿರ್ತಾರೆ, ಸ್ಪೆಷಲೈಸೇಷನ್ ಮಾಡಿರ್ತಾರೆ. ಮಾಹಿತಿ ತಿಳ್ಕೊಳ್ದಿರಾ ಮಾತ್ರ ನೀವು ಕ್ರಾಪ್ ಬೆಳೆಯಕ್ ಹೋದ್ರೆ ನೀವು ದುಡ್ಡು ಮಾಡಕ್ಕಾಗಲ್ಲ. ಈಗ ನೀವು ಹೇಳಿದ್ರ ಮಾರ್ಚಲ್ಲಿ ಈ ಟೊಮೆಟೊ ನಾಟಿ ಮಾಡಿದ್ರೆ ಜೂನಿಗೆ ಬರುತ್ತೆ, ಅವಾಗ ಒಳ್ಳೆ ರೇಟ್ ಇರುತ್ತೆ, ಮಾರ್ಕೆಟ್ ನಲ್ಲಿ ಒಳ್ಳೆ ಬೇಡಿಕೆ ಇರುತ್ತೆ ಅಂತ ಹೇಳಿದ್ರೆ, ಸಾಕಷ್ಟು ಕೃಷಿಕರ ಮಾತು ಏನು ಅಂತಂದ್ರೆ, ಈಗ ನಾವು ಮಾರ್ಚಲ್ಲಿ ನಾಟಿ ಮಾಡಿದ್ರೆ ಬೇಸಿಗೆ ಇರುತ್ತೆ, ಉತ್ಕೃಷ್ಟವಾಗಿ ಗಿಡ ಬರಲ್ಲ ಅನ್ನೋದು ಒಂದು ಮಾತು. ಆಮೇಲೆ ಈಗ ಮುಂಗಾರಿಯಲ್ಲಿ ಏಪ್ರಿಲ್ ಮೇ ಜೂನ್ ತಿಂಗಳಲ್ಲಿ ಸಾಕಷ್ಟು ಮಳೆ ಬಂತು ಅಂದ್ರೆ ಹಣ್ಣು ಮತ್ತು ಕಾಯಿ ಎಲ್ಲ ಕೊಳೆಯುತ್ತೆ, ಆ ದೃಷ್ಟಿಯಿಂದ ರೇಟ್ ಆಗುತ್ತೆ ಅಂತೇಳಿ ಒಂದು ಮಾತಿದೆ ಸರ್. ಇದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಹೇಳ್ತೀವಿ? ಬಿಸಿಲು ಇದ್ದೇ ಇರ್ತದೆ, ನೀವು ಅನ್ಕೊಂಡಂಗೆ ಕ್ರಾಪ್ 35 ಡಿಗ್ರಿ ಅಂತ ಹೇಳಿ ಅಂದ್ರೂ ಕೂಡ ತಡ್ಕೊಳ್ತದೆ. ಹೂವ ಬಿಡೋ ಟೈಮಲ್ಲಿ 40-45 ಆದಾಗ ಟೆಂಪರೇಚರ್, ಅವಾಗ ಒಂದ್ ಸ್ವಲ್ಪ ಫ್ಲವರ್ ಸೆಟ್ಟಿಂಗ್ ಗೆ ಕಷ್ಟ ಆಗುತ್ತೆ. ಇಲ್ಲ ಅಂದ್ರೆ ನೀವು 33-31 ಟೆಂಪರೇಚರ್ ಇದೆ ಅಂತ ಹೇಳಿ ಅಂದ್ರೆ ನಿಮ್ಗೆ ಖಂಡಿತ ನಿಮ್ಗೆ ಫ್ಲವರ್. ಈಗ ನಾನು ಮಾರ್ಚ್ ಎಂಡ್ ಅಲ್ಲಿ ಯಾಕೆ ಹೇಳ್ತಾ ಇದ್ದೀನಿ, ಏನ್ April 1st ಅದು ಒಂಥರ ಹೆಂಗಂದ್ರೆ ಯಾವುದೋ ಒಂದು ಗೇಮ್ ಆಡ್ದಂಗೆ, ಅದು ಚದುರಂಗದ ಆಟ ಆಡ್ದಂಗೆ. ಕೆಲವರು ರೈತರು ಜನವರಿಯಿಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಕೆಲವರು ಜನವರಿ ಆಗ್ತಾರೆ, ಫೆಬ್ರವರಿ ಆಗ್ತಾರೆ, ಮಾರ್ಚ್ ಆಗ್ತಾರೆ, ಬಟ್ ಯಾವುದೋ ಒಂದು ಟೈಮಲ್ಲಿ ಮಾತ್ರ ರೇಟ್ ಬಂದೇ ಬರ್ತದೆ. ಅದು ಯಾರಿಗ ಅದೃಷ್ಟ ಇರ್ತದೋ ಗೊತ್ತಿಲ್ಲ. ಜನರಲಿ ಸಾಮಾನ್ಯವಾಗಿ ನೀವು ಡೇಟಾ ನೋಡಿದಾಗ ಮಾರ್ಚ್ ಎಂಡ್ ವೀಕ್ ಅಂತಾರೆ, ಇಲ್ಲಾಂದ್ರೆ April 1st ಅಂತಾರೆ. April 1st ಆದಾಗ ನಿಮಗೆ May 15 ಹಂಗೆ ಹೂವ ಕಟ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ನಿಮಗೆ ಟೆಂಪರೇಚರ್ ಒಂದ್ ಸ್ವಲ್ಪ ಕಡಿಮೆ ಆಗಿರುತ್ತೆ, ಜೊತೆಗೆ ಮಳೆಗಳು ಕೂಡ ಆಗಿರುತ್ತದೆ. ಮಳೆಗಳು ಆಗಿರೋದ್ರಿಂದ ನಿಮಗೆ ಅದರ ಏನು ನಾವು ಜೆನೆಟಿಕ್ ಆರ್ಕಿಟೆಕ್ಚರ್ ಅಂತೀವಿ ಅದನ್ನ ಕ್ರಾಪ್ದು, ಅದು ಮಾಡಿಫಿಕೇಶನ್ ಮಾಡ್ಕೊಂಡಿರ್ತದೆ. ನಿಮಗೆ ಮೇ ಅಲ್ಲಿ ಫ್ಲವರ್ ಒಳ್ಳೆ ಫ್ಲವರ್ ಬರ್ತದೆ. ನೀವು ದಾಳಿಂಬೆಯಲ್ಲಿ ನೋಡಿ, ಈಗ ಜನವರಿ ಫೆಬ್ರವರಿಗೆ ಅಂಬೆ ಬಹಾರ್ ಅಂತೀರ, ಮೃಗ ಬಹಾರ್ ಮೇ ಜೂನ್ ಅಂತೀರಾ, ಅವಾಗ ಫ್ಲವರ್ ಸಿಟ್ಟಿಂಗ್ ಬಹಳ ಆಗ್ತದೆ. ಎಲ್ಲ ಕ್ರಾಪು ನೋಡ್ರಿ, ಅವಾಗ ಜೇನು ನೊಣಗಳ ಪರಾಗಸ್ಪರ್ಶ ಕೂಡ ಜಾಸ್ತಿ ಇರ್ತದೆ, ಎಲ್ಲ ಕಡೆ ಹೂವ ಬಿಟ್ಟಿರ್ತದೆ. ಅದಕ್ಕೆ ಇದೊಂದೇ ಅಲ್ಲ, ಎಲ್ಲ ಕಡೆ ಎಲ್ಲ ಬೆಳೆಗಳು ಹೂವ ಚೆನ್ನಾಗಿ ಬಿಟ್ಟಿರ್ತದೆ, ಅವಾಗ ಪಾಲಿನೇಷನ್ ಕೂಡ ಚೆನ್ನಾಗಾಗ್ತದೆ, ಅವಾಗ ಉತ್ತಮ ಬೆಳೆ ಬೆಳೆಯೋಕೆ ಸಾಧ್ಯ ಆಗ್ತದೆ. ನಾವು ಇನ್ನೊಂದು ಫ್ಲವರ್ ಸೆಟ್ಟಿಂಗ್ ಇದೆಯಲ್ಲ, ಫ್ಲವರ್ ಸೆಟ್ಟಿಂಗ್ ಅಂದ್ರೆ ಪರಾಗಸ್ಪರ್ಶ ಜೇನು ನೊಣಗಳಾಗಿರ್ಬೋದು, ಯಾವುದೇ ಬೆಳೆಗಳೆಲ್ಲ ಆಗಿರ್ಲಿ, ಜೇನು ನೊಣಗಳು ಬಂದು ಪರಾಗಸ್ಪರ್ಶ ಮಾಡಿದೆ ಚೆನ್ನಾಗಿ ಅಂತೇಳಿ ಅಂದ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಸೆಟ್ಟಿಂಗ್ ಆಗ್ತದೆ. ಫ್ರೂಟ್ ಸೈಜ್ ಕೂಡ ಚೆನ್ನಾಗಿ ಬರ್ತದೆ, ಅದ್ರ ಕಲರ್ ಮಾರ್ಕೆಟ್ ಅಲ್ಲಿ ಹೊಳಿತಾ ಇರ್ತದೆ ಕಾಯಿ, ಅದನ್ನ ನೋಡಿ ತಗೋಬೇಕಪ್ಪ ಅನ್ನೋ ತರ ಅಟ್ರಾಕ್ಷನ್ ಆಗುತ್ತೆ, ಆತರ ಪಿಗ್ಮೆಂಟ್ ಫಾರ್ಮೇಶನ್ ಆಗುತ್ತೆ ಗಿಡ ಇದರಲ್ಲಿ, ಹಣ್ಣಿನಲ್ಲಾಗಿರ್ಬೋದು ಗಿಡದಲ್ಲಾಗಿರ್ಬೋದು. ದ್ಯುತಿ ಸಂಶ್ಲೇಷಣಾ ಕ್ರಿಯೆ ಯಾವಾಗ್ಲೂ, ದ್ಯುತಿ ಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥೆಸಿಸ್ ಅಂತ ನೀವ್ ಏನ್ ಕರಿತೀರಾ, ಆ ಫೋಟೋಸಿಂಥೆಸಿಸ್ ಚೆನ್ನಾಗಿ ಆಯ್ತು ಗಿಡದಲ್ಲಿ ಅಂತೇಳಿ ಅಂದ್ರೆ ಲೀಫ್ ಚೆನ್ನಾಗಿ ಬ್ರಾಡ್ ಲೀಫ್ ಬಂದಿದೆ. ಫೋಟೋಸಿಂಥೆಸಿಸ್ ಬ್ರಾಡ್ ಲೀಫ್ ಬಂತು ಅಂದ್ರೆ ಫೋಟೋಸಿಂಥೆಸಿಸ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಫೋಟೋಸಿಂಥೆಸಿಸ್ ಅದು ಆಹಾರ ಚೆನ್ನಾಗಿ ಉತ್ಪಾದನೆ ಮಾಡ್ಕೊಳ್ತಾ ಇದೆ, ಆಹಾರ ಉತ್ಪಾದನೆ ಚೆನ್ನಾಗಿ ಮಾಡ್ಕೋಬೇಕು ಅಂತೇಳಿ ಅಂದ್ರು ಕೂಡ ಅದಕ್ಕೆ ಶಾಖಾಂಶ ಬೇಕಾಗ್ತದೆ. ಆ ಶಾಖಾಂಶ ತಗಲ್ದ್ರೆ ಮಾತ್ರ ನಿಮಗೆ ಗಿಡದಲ್ಲಿರ್ತಕ್ಕಂಥ ಕಿಣ್ವಗಳು ಜೀನ್ಸ್ ಆಕ್ಟಿವೇಟ್ ಆಗ್ತದೆ. ಯಾವಾಗ ಆಕ್ಟಿವೇಟ್ ಆಗ್ತದೋ ಈಲ್ಡ್ ಕೂಡ ಡಬಲ್ ಆಗ್ತಾ ಬರ್ತದೆ ಯಾವಾಗ್ಲೂ. ಅದಕ್ಕೆ ನಾನು ಹೇಳಿದ್ದೇನಪ್ಪ ಅಂದ್ರೆ ಮಾರ್ಚ್ ಎಂಡ್ April 1st ಹಾಕಿದ್ರೆ ನಿಮಗೆ May 15 ತಂಗೆ ಸೆಟ್ಟಿಂಗ್ ಆಗ್ತದೆ, ಫ್ಲವರ್ ಸೆಟ್ಟಿಂಗ್ ಆಗ್ತದೆ. ಬರ್ತದೆ, ಕಾಯಿ ಬರ್ತದೆ, ಇನ್ನೊಂದು ತಿಂಗಳಿಗೆ ನೀವು ಹಾರ್ವೆಸ್ಟ್ ಮಾಡ್ಕೋ, ಅದಕ್ಕೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ನೀವು ಮಾರ್ಚ್ ಲಾಸ್ಟ್ ವೀಕ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಹಾಕಿದ್ರೆ ನಿಮಗೆ ಉತ್ತಮ ಬೆಳೆ ಬರ್ತದೆ. ಅಂದ್ಕೊಳ್ತಾರೆ ತುಂಬಾ ಟೆಂಪರೇಚರ್ ಆಗೋಗ್ಬಿಡ್ತು, ಅಲ್ಲಿ ಮಲ್ಚಿಂಗ್ ಶೀಟ್ ಬೇರೆ ಹಾಕಿದೀವಿ, ಏನೇನಾಗುತ್ತೆ ಗಿಡಗಳು ಅಂತ. ಅದ್ರ ಜೊತೆಗೆ ಏನಪ್ಪ ನೀವು ಅಂತೇಳಿ ಅಂದ್ರೆ, ಗೊಬ್ಬರದಲ್ಲಿ ಯಾವಾಗ್ಲೂ ಜೈವಿಕ ಗೊಬ್ಬರಗಳ ಜೊತೆ ಮಿಕ್ಸ್ ಮಾಡಬೇಕು. ನಿಮ್ಮ ಕೊಟ್ಟಿಗೆ ಗೊಬ್ಬರನ್ನ ಟ್ರೈಕೋಡರ್ಮಾ ಆಗಿರ್ಬೋದು, ಸೂಡೋಮೋನಸ್ ಆಗಿರ್ಬೋದು, ಬ್ಯಾಸಿಲಸ್ ಆಗಿರ್ಬೋದು, ಪೊಟಾಶ್ ಬ್ಯಾಕ್ಟರ್ ಆಗಿರ್ಬೋದು, ಇತ್ತೀಚೆಗೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳ್ಬಿಟ್ಟು ನೀವು ಕೊಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ನಿಮ್ಮ ನೆಮಟೋಡ್ ಕಂಟ್ರೋಲ್ ಮಾಡ್ತದೆ, ಜೀನ್ಸ್ನ ಆಕ್ಟಿವೇಟ್ ಮಾಡ್ತದೆ, ಬ್ರಾಂಚಸ್ ಚೆನ್ನಾಗಿ ಬರಕ್ಕೆ ಇದು ಮಾಡ್ತದೆ, ನಿಮ್ಮ ರೈಜೋಸ್ಪಿಯರ್ ಏನಂತೀರಾ ಆ ಜೋನ್ ಇರ್ತದಲ್ಲ, ರೂಟ್ ಡೆವಲಪ್ಮೆಂಟ್ ಜೋನು, ಆ ಮೈಕ್ರೋಬಿಯಲ್ ಲೋಡ್ ಜಾಸ್ತಿ ಆಗ್ತದೆ. ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರಗಳು, ನೀವು ಕೊಟ್ಟಿರ್ತಕ್ಕಂಥ ಡಿ ಎ ಪಿ ಆಗಿರ್ಬೋದು, ಪೊಟಾಶ್ ಆಗಿರ್ಬೋದು, ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಕನ್ವರ್ಟ್ ಆಗುತ್ತೆ. ಅದನ್ನ ಬೇರಿಗೆ ಹೀರ್ಲಿಕ್ಕೆ ಕೂಡ ಬಹಳ ಜೀನ್ಸ್ ಆಕ್ಟಿವೇಟ್ ಆಗ್ತದೆ. ಅದು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹೀರ್ಕೊಂಡು ಯಾವ್ಯಾವ ಅಂಶಗಳು ಬೇಕೋ, ಯಾವ್ಯಾವ ಲವಣಾಂಶಗಳು ಬೇಕೋ ಗಿಡಕ್ಕೆ ಅನ್ನೋದು ಬಹಳ ಚೆನ್ನಾಗಿ ಹೀರ್ಕೊಂಡು ಕೊಡ್ತದೆ. ಯಾವಾಗ ಅವೆಲ್ಲ ಬರ್ತದೋ ಆಟೋಮೆಟಿಕಲಿ ನಿಮಗೆ ಇಳುವರಿ ಅತ್ಯಧಿಕವಾಗಿರ್ತದೆ. ಈಗ ಹೆಚ್ಚಾಗಿ ನಾವು ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕು ಈ ಟೊಮೆಟೊ ಕೃಷಿಯಲ್ಲಿ ಅಂತಂದ್ರೆ, ಮೊದಲೇದಾಗಿ ಒಳ್ಳೆಯ ಒಂದು ಮಾಗಿ ಉಳುಮೆ ಮಾಡಬೇಕು, ಮಣ್ಣಿನ ಒಂದು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶ ಮತ್ತು ಲಘು ಪೋಷಕಾಂಶಗಳನ್ನು ಕೊಡಬೇಕು, ಜೊತೆಗೆ ಒಳ್ಳೆಯ ಒಂದು ನೀರು ಮತ್ತು ಒಳ್ಳೆಯ ಒಂದು ತಳಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇ ಆದಲ್ಲಿ ಒಳ್ಳೆಯ ಒಂದು ಲಾಭ ಗಳಿಸಬಹುದು ಅಂತೇಳಿ. ಹೌದು, ಖಂಡಿತವಾಗಿ. ನಾವು ಫಸ್ಟ್ ನೀವು ಮೇಲೆ ನೋಡ ಅವಶ್ಯಕತೆ ಇಲ್ಲ, ಫಸ್ಟ್ ನೀವು ನೋಡಬೇಕಾಗಿರೋದು ಭೂಮಿ ಕಡೆ ನೋಡಬೇಕು. ರೈತ ಆದವರು ಸುಮ್ನೆ ನಾವು ಬೆಳೆ ಬೆಳಿತೀವಿ ಅಂತೇಳಿ ಬೆಳೆಯಕ್ಕೆ ಹೋಗ್ಬಾರ್ದು. ಫಸ್ಟ್ ನೀವು ಪಿ ಹೆಚ್ ರಸಸಾರ ಟೆಸ್ಟ್ ಮಾಡಿ, ಮಣ್ಣಿನ ಪರೀಕ್ಷೆ ಮಾಡಿಸಿ, ಮಣ್ಣಿನಲ್ಲಿ ಏನೇನು ಕಡಿಮೆ ಆಗಿದೆ ಅವೆಲ್ಲ ಕೊಡ್ರಿ, ಕೊಟ್ಟಿಗೆ ಗೊಬ್ಬರ ಹಾಕ್ರಿ, ಜೈವಿಕ ಗೊಬ್ಬರಗಳು ಮಿಕ್ಸ್ ಮಾಡ್ರಿ, ಮತ್ತೆ ನಿಮ್ಗೆ ಏನ್ ಬೇಕೋ, ಏನು ನೀವು ಗೌರ್ಮೆಂಟ್ ಗೊಬ್ಬರಗಳಂತ ಏನ್ ಕರಿತೀರಾ, ಡಿ ಎ ಪಿ ಆಗಿರ್ಬೋದು, ಪೊಟಾಶ್ ಆಗಿರ್ಬೋದು, ರೈತ ಸಾಮಾನ್ಯವಾಗಿ ಹಂಗೆ ಕರೆಯೋದು, ಇವಾಗ ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ನಾವಂತೀವಿ, ಸರ್ಕಾರಿ ಗೊಬ್ಬರಗಳಂತ ನೀವಂತೀರಾ, ಅವೆಲ್ಲ ನೀವು ಹಾಕಿ ಜೈವಿಕ ಗೊಬ್ಬರಗಳು ಕೊಡೋದು ಮಾತ್ರ ನೀವು ಖಂಡಿತ ನೀವು ರೈತರು ಇದ್ರ ಬಗ್ಗೆ ಬಹಳ ಮಾಹಿತಿ ಪಡ್ಕೋಬೇಕಾಗ್ತದೆ. ಜೈವಿಕ ಗೊಬ್ಬರಗಳು ಬಹಳ ಟ್ರಿಗರ್ ಮಾಡ್ತದೆ ನಿಮ್ಮ ಬೆಳೆಯನ್ನು ಯಾವಾಗ್ಲೂ. ನಾನು ಯಾಕಂದ್ರೆ ನಾನು ಬೆಳೀತಾ ಇರ್ತೀನಿ, ಜೈವಿಕ ಗೊಬ್ಬರಗಳ ಇಂಪಾರ್ಟೆನ್ಸ್ ಏನು ಅಂತ ನನಗೆ ಗೊತ್ತಿದೆ. ನಾನು ಒಂದು ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ದಾಳಿಂಬೆ ರೈತ, ದಾಳಿಂಬೆ ಬೆಳೀತಾ ಇರ್ತೀನಿ. ಗಿಡ ಒಂದ್ ಸ್ವಲ್ಪ ಹಂಗೆ ಒಂದು ರೆಂಬೆ ಇತ್ತು. ನಾನು ಏನಪ್ಪ ಮಾಡಿದೆ, ಅದಕ್ಕೆ ಅರ್ಕಾ ಮೈಕ್ರೋಬಿಯಲ್ ಕನ್ಸಾರ್ಷಿಯ ಕೊಟ್ಟು ಒಂದು ವೀಕ್ ನೋಡ್ಕೊಂಡು ನೆಕ್ಸ್ಟ್ ಹೋಗಿ ನಾನು ನೋಡ್ತೀನಿ, ಅದು ಆಗ್ಲೇ ಕವಲ್ ಹೊಡೆದಿದೆ ಅಂದ್ರೆ ತಿಳ್ಕೊಳ್ಳಿ ರೈತ ಬಂದವ್ರೆ. ಯಾಕಂದ್ರೆ ಮೈಕ್ರೋ ನಾವು ಊಟ ಮಾಡಿದ್ಮೇಲೆ ಊಟ ಡೈಜೆಷನ್ ಆಗ್ಬೇಕು ಅಂತೇಳಿ ಅಂದ್ರೆ ಕೂಡ ಹೊಟ್ಟೆಯಲ್ಲಿ ಆ ಜೀವರಾಶಿಗಳಿದ್ರೆ ಮಾತ್ರ ನಿಮಗೆ ಹೊಟ್ಟೆಯಲ್ಲಿ ಇರ್ತಕ್ಕಂಥ ನಾವು ತಿಂದಿರ್ತಕ್ಕಂಥ ಊಟ ಜೀರ್ಣ ಆಗತ್ತೆ. ಇಲ್ಲ ಅಂತೇಳಿ ಅಂದ್ರೆ ಜೀರ್ಣ ಆಗಲ್ಲ. ಪ್ರತಿಯೊಂದಕ್ಕೂ ನಮಗೆ ಹೆಂಗೆ ಮೈಕ್ರೋಬಿಯಲ್ ನೋಡ್ಬೇಕು, ಮಣ್ಣಕ್ಕೆ ಕೂಡ ಮೈಕ್ರೋಬಿಯಲ್ ನೋಡ್ಬೇಕು, ಗಿಡಕ್ಕೆ ಕೂಡ ಮೈಕ್ರೋಬಿಯಲ್ ನೋಡ್ಬೇಕು. ಆ ಲೋಡ್ ಇದ್ರೆ ಮಾತ್ರ ನಿಮ್ಗೆ ಎಲ್ಲ ಕಂಪ್ಲೀಟ್ ಆಗಿ ಜೀರ್ಣ ಆಗಿ ಅದ್ರಲ್ಲಿರ್ತಕ್ಕಂಥದ್ದು ನಿಮ್ಗೆ ಬೇರೆ ಹೀರ್ಕೊಳ್ಳಕ್ ಸಾಧ್ಯ ಆಗ್ತದೆ. ಇಲ್ಲ ಅಂತೇಳಿ ಅಂದ್ರೆ ಖಂಡಿತ ನೀವು ಹಾಕಿರ್ತೀರಾ, ಏನಪ್ಪ ನಾನು 10 ಲೋಡ್ ಕೊಟ್ಟಿದ್ದೀನಿ, ಏನಪ್ಪ ನಾನು ಡಿ ಎ ಪಿ ಅಷ್ಟು ಕೊಟ್ಟೆ, ಪೊಟಾಶ್ ಅಷ್ಟು ಕೊಟ್ಟೆ, ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಷ್ಟು ಕೊಟ್ಟೆ, ಏನು ಬರ್ಲಿಲ್ವಲ್ಲ ಅಂತೇಳಿ ಅಂದ್ಕೊಂತೀರಾ? ರೈತ ಬಾಂಧವರೆ ತಿಳ್ಕೊಳ್ಳಿ, ಅದರಲ್ಲಿ ಅಂದ್ರೆ ಸೂಕ್ಷ್ಮಾಣುಗಳು ಮೈಕ್ರೋಬಿಯಲ್ ಲೋಡ್ ಅಂತ ಏನಂತೀರಾ ಅದು ಇರಬೇಕು. ಆ ಸ್ಪಿಯರ್ ಅಲ್ಲಿ, ರೈಜೋಸ್ಪಿಯರ್ ಅಲ್ಲಿ ಅದು ಎಷ್ಟು ರೂಟ್ ಹರಡಿಕೊಳ್ತದೆ ಅಷ್ಟು ಜೋನ್ ಅಲ್ಲಿ ಕೂಡ ನಿಮಗೆ ಸೂಕ್ಷ್ಮಾಣುಗಳು ಇದ್ರೆ ಖಂಡಿತ ನೀವು ಒಳ್ಳೆ ಬೆಳೆ ಬೆಳ್ಕೋಬಹುದು. ಇಲ್ಲ ಅಂತೇಳಿ ಅಂದ್ರೆ ಖಂಡಿತ ಆಗಲ್ಲ. ಕ್ವಾಲಿಟಿ ನೀವು ಅದಿತ್ತು ಅಂತೇಳಿ ಅಂದ್ರೆ ಆಟೋಮೆಟಿಕಲಿ ಡಿಸೀಸಸ್ ಕಂಟ್ರೋಲ್ ಆಗ್ತವೆ, ಪೆಸ್ಟ್ಗಳು ಕಂಟ್ರೋಲ್ ಆಗ್ತವೆ, ಎಲ್ಲಾನು ಕಂಟ್ರೋಲ್ ಆಗ್ತದೆ, ಹೌದಾ? ಅದಕ್ಕೆ ನೀವು ಅದರ ಕಡೆ ಫಸ್ಟ್ ತಳ ನೋಡಿ, ನೆಕ್ಸ್ಟ್ ಆಕಾಶ ನೋಡಿ. ತಳ ನೋಡಿ ಮಾಡಿದೀರಾ ಅಂತೇಳಿ ಅಂದ್ರೆ ನೀವು ಆಟೋಮೆಟಿಕಲಿ ಆಕಾಶ ನೋಡಬಹುದು. ಯಾಕಂದ್ರೆ ಬೆಳೆ ಬಹಳ ಬ್ಯೂಟಿಫುಲ್ ಆಗಿ ಬಂದ್ಬಿಟ್ಟಿದೆ. ಯಾಕಂದ್ರೆ ನಾನು ಬಹಳ ಬೆಳೀತಾ ಇರ್ತೀನಿ ಟೊಮೆಟೊ ಬಗ್ಗೆ. ನಾನು ಒಂದೊಂದು ಟೈಮ್ ಕೈ ಸುಟ್ಕೊಂತೀನಿ, ಒಂದೊಂದು ಟೈಮು ಆ ದುಡ್ಡು ಆಗತ್ತೆ. ಲಾಸ್ಟ್ ಟೈಮ್ ನಾನು ಸುಮಾರು ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ, 40,000 ನಾರ್ ಬಿಟ್ಟೆ. 40,000 ನಾರ್ ಬಿಟ್ಟೆ ಲಾಸ್ಟ್ ಇಯರ್ ಯಾವ ಇಯರ್ ಅಲ್ಲಿ, ಯಾವ ಇದಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ಒಂದು ಕಾಯಿ ಮಾರ್ಕೆಟ್ಗೆ ಹಾಕ್ಲಿಲ್ಲ. ಲೆಕ್ಕ ಹಾಕೊಳ್ಳಿ, ಪುಸ್ತಕ ಓದ್ಕೊಂಡಿದ್ರೆ ಆಗಲ್ಲ. ಜೊತೆಗೆ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ನಾವು ಯಾವಾಗ ಮಾಡ್ತಾ ಹೋಗ್ತೀವೋ ಅನುಭವಗಳು ಬಹಳ ಆಗ್ತಾ ಹೋಗ್ತದೆ. ಒಂದ್ ಕಾಯಿ ಬಿಡಿಸ್ಲಿಲ್ಲ, 40,000 ನಾರಲ್ಲಿ ಸುಮಾರು ಒಂದು 6 ಎಕರೆ 7 ಎಕರೆ ಇರ್ತದೆ. ಒಂದ್ ಕಾಯಿ ಮಾರ್ಕೆಟ್ಗೆ ಆಗ್ಲಿಲ್ಲ ಅಂದ್ರೆ ಖರ್ಚು ಎಷ್ಟು ಬಂದಿರ್ಬೋದು? ಆ ತರ ಆಗ್ಬಿಡ್ತದೆ. ಒಂದೊಂದು ಟೈಮು ದುಡ್ಡು ಎಷ್ಟು ಬೇಕೋ ಅಷ್ಟು ಆಗತ್ತೆ, ಕೈ ತುಂಬಾ ಸಿಗುತ್ತೆ, ಒಂದ್ ಟೈಮ್ ಸಿಗೋದಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಜಾಗರೂಕರಾಗಿ ರೈತ ಬೆಳಿಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಬಹಳ ಕಾಂಪಿಟೇಷನ್ ಇರ್ತದೆ, 100,000 ಜನ 1,000,000 ಜನ ಬೆಳೀತಾ ಇರ್ತಾರೆ. ನೀವು ನಿಲ್ಸಿ ನಾನು ಬೆಳಿತೀನಿ ಅನ್ನಕ್ಕಾಗಲ್ಲ, ಹೌದಾ? ಅದಕ್ಕೆ ನಾವು ಪರಿಸರ ನೋಡಿಕೊಂಡು, ಬೇರೆ ಜಮೀನುಗಳು ನೋಡಿಕೊಂಡು ಅವೆಲ್ಲ ಮಾಡಿದ್ರೆ ಖಂಡಿತ ನೀವು ಉತ್ತಮ ಬೆಳೆ ಜೊತೆಗೆ ಉತ್ತಮ ಬೆಲೆ ಮಾಡಬಹುದು. ನಮ್ಮ ಅನಿಸಿಕೆ ಅಂತೇಳಿ ಅಂದ್ರೆ ರೈತರು ಒಂದು ಸಂಕ್ಷಿಪ್ತವಾದ ಮಾಹಿತಿ ಕ್ರಾಪ್ ಬಗ್ಗೆ ತಿಳ್ಕೊಳ್ಳಿ. ನೀವು ಯಾವ್ದಾದ್ರೂ ಬೆಳೀರಿ, ಯಾವ ಟೈಮಲ್ಲಿ ಯಾವ ಬೆಳೆ ಬೆಳೆದ್ರೆ ಚೆನ್ನಾಗಿರ್ತದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಕೂಲಂಕುಷವಾಗಿ ಅಧ್ಯಯನ ಮಾಡ್ರಿ. ಮತ್ತೆ ನೀವು ರೈತರು ಒಂದು ಬೆಳೆ ಇಟ್ಟಿದ್ದೀರಿ ಅಂತೇಳಿ ಅಂದ್ರೆ 24 hours ವಾಚ್ ಡಾಗ್ ಆಗಿರ್ಬೇಕು. ಯಾಕಂದ್ರೆ ಒಂದ್ ಬೆಳೆ ಬಂತು ಅಂತೇಳಿ ಅಂದ್ರೆ ಅದು ಬರೀ ಬೆಳೆ ರೂಪದಲ್ಲಿ ಇರಲ್ಲ, ಅದು ಮನಿ ರೂಪದಲ್ಲಿ ಇರ್ತದೆ, ದುಡ್ಡು ರೂಪದಲ್ಲಿ ಇರ್ತದೆ. ಅದಕ್ಕೆ ನೀವು ಎಷ್ಟು ಡೆಡಿಕೇಟೆಡ್ ಆಗಿ ನೀವು ಕೆಲಸ ಮಾಡ್ತಿರೋ ಅಷ್ಟು ಉತ್ತಮವಾದ ಇಳುವರಿ ತಗೋಬಹುದು. ಒಂದ್ ವೇಳೆ ಬೆಲೆ ಇಲ್ಲ ಅಂತೇಳಿ ಅಂದ್ರೂ ಕೂಡ ನಿಮಗೆ ಯಾವತ್ತು ಕೈ ಕಚ್ಚಲ್ಲ. ಏನೋ ಒಂದ್ ಬೆಳೆ ಇಲ್ಲ ಹಾಕ್ಬಿಡೋದು, ನೀರು ಹರಿತಾ ಇರ್ತದೆ ಹೋಗ್ತಾ ಇರ್ತದೆ, ಅದಕ್ಕೆ ನೆಸೆಸಿಟಿನೇ ಇರಲ್ಲ, ಸುಮ್ನೆ ಹೋಗ್ತಾ ಇರ್ತದೆ, ಈ ತರ ಎಲ್ಲ ಆದ್ರೆ ನಾವು ಬೇಜವಾಬ್ದಾರಿ ತೋರಿಸಿದ್ರೆ ನಾವು ಬೆಳೆ ತಗೊಳಕ್ಕೂ ಆಗಲ್ಲ, ಬೆಲೆನೂ ಬರಲ್ಲ. ಬೆಲೆ ಬಂದಿಲ್ಲ ಅಂತ ಹೇಳಿ ಅಂದ್ರೆ ಮತ್ತೆ ನೀವು ನೋಡ್ತಾ ಇರ್ತೀರ. ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ಇದೆಯಾ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ರೈತ ವಿಷ ಕುಡಿದು ಸತ್ತ ಅಂತ? ಇಲ್ಲ, ಯಾಕಂದ್ರೆ ಅವ್ರು ಕಷ್ಟಜೀವಿಗಳು. ಯಾಕಂದ್ರೆ ನಾನು ನೋಡ್ತಾ ಇರ್ತೀನಲ್ಲ, ನಿಮಗೆ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತ ಬಂದವ್ರೆ, ನಮ್ಮಅಮ್ಮ ಅವರು ಈಗ 93 ವರ್ಷ ಆದ್ರೂ ಕೂಡ ಇವಾಗ ಹೋಗೋಣ ನಡೀರಿ, ಅವರು ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ನನಗೆ ಆ ಖುಷಿ ಬಹಳ ತರುತ್ತೆ. ಯಾಕಂದ್ರೆ ಏನಮ್ಮ ನೀ ಬೇಡಮ್ಮ, ಕೈ ತುಂಬಾ ನನ್ನ ಸಂಬಳ ಇದೆ, ಯಾಕೆ ನೀವು ಮನೆಯಲ್ಲಿರ್ರಿ ಅಂತೇಳಿ ಅಂದ್ರು ಕೂಡ ನಿನ್ನ ದುಡ್ಡು ನನಗೆ ಬೇಕಾಗಿಲ್ಲ ಮಗನೇ, ನಾನು ಕಷ್ಟಪಟ್ಟು ನಾನಿರೋವರೆಗೂ ನಾನು ಕಷ್ಟಪಟ್ಟು ಹೊಲದಲ್ಲಿ ದುಡಿತೀನಿ ಅನ್ನೋ ಸುಮಾರು ಜನ ರೈತರಿದ್ದಾರೆ, ರೈತ ಬಂದವ್ರೆ. ಅದಕ್ಕೆ ನೀವು ಡೆಡಿಕೇಟೆಡ್ ಆಗಿ ನಿಮ್ಮ ಮನಸ್ಸಿಟ್ಟು ನೀವು ಏನೇ ಮನಸ್ಸಿದ್ರೆ ಮಾರ್ಗ ಇರುತ್ತದೆ ಅಂತ ಹೇಳಿರ್ತಾರೆ ದೊಡ್ಡವರು, ಅದು ಒಂದು ತಪ್ಪಲ್ಲ. ನೀವು ದಯವಿಟ್ಟು ಚೆನ್ನಾಗಿ ಮಾಡಿದ್ರೆ ಖಂಡಿತ ಇದು ಕೈ ಬಿಡೋದಿಲ್ಲ. ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಾದ್ರೆ ಈ ಟೊಮೆಟೊ ಕೃಷಿ ಬಗ್ಗೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಿ? ನಾನು ತೋಟಗಾರಿಕಾ ಮಹಾವಿದ್ಯಾಲಯ ಹಿರಿಯೂರಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇರ್ತೀನಿ. ನಿಮಗೆ ಏನೇ ಸಂಶಯ ಬಂತು ಅಂತೇಳಿ ಅಂದ್ರು ಕೂಡ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 8762265570 ಇದು ನನ್ನ ಮೊಬೈಲ್ ನಂಬರ್ ಆಗಿರುತ್ತದೆ. ನೀವು ಯಾವ ಟೈಮಲ್ಲಾದರೂ ಆಗಲಿ ಟೊಮೊಟೊ ಬಗ್ಗೆ ಮಾಹಿತಿ ಬೇಕಪ್ಪ ಅಂತೇಳಿ ಅಂದ್ರೆ, ಟೊಮೊಟೊನೇ ಅಲ್ಲ ಬೇರೆ ಕ್ರಾಪ್ಗಳ ಬಗ್ಗೆ ಮಾಹಿತಿ ಬೇಕಪ್ಪ ಅಂತೇಳಿ ಅಂದ್ರೆ ಕೂಡ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಒಳ್ಳೇದು ಸರ್, ಇಲ್ಲೇ ತನಕ ಈ ಒಂದು ಟೊಮೊಟೊ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ರೈತ ಬಾಂಧವರಿಗೆ. ರೈತ ಬಂಧುವರೇ, ಇದುವರೆಗೂ ಟೊಮ್ಯಾಟೊ ಕೃಷಿಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬರು ಫಾರಂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಎನ್ ರಮೇಶ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿವಿ. ಇದುವರೆಗೂ ಈ ಸಂದರ್ಶನವನ್ನು ನಡೆಸಿಕೊಟ್ಟವರು ಯುಎಂ ಮರುಳಸಿದ್ದೇಶ್. ಈಗ ಕಡಿಮೆ ಮಳೆಯ ಚಿಂತೆ ಬಿಡು, ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ, ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ನೆಲಗಡಲೆ, ಶೇಂಗಾ ಕನಿಷ್ಠ 2836 ರೂಪಾಯಿಗಳಿಂದ ಗರಿಷ್ಠ 7766 ರೂಪಾಯಿಗಳು, ಸೂರ್ಯಕಾಂತಿ 3611 ರೂಪಾಯಿಗಳಿಂದ 6089 ರೂಪಾಯಿಗಳು. ಇದು ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸೇಬು 5500 ರೂಪಾಯಿಗಳಿಂದ 8000 ರೂಪಾಯಿಗಳು, ಏಲಕ್ಕಿ ಬಾಳೆ 4000ರಿಂದ 5000 ರೂಪಾಯಿ, ಪಚ್ಚಬಾಳೆ 2500 ರೂಪಾಯಿಗಳಿಂದ 3000 ರೂಪಾಯಿ, ಹುರುಳಿಕಾಯಿ ಕನಿಷ್ಠ 6000ರಿಂದ ಗರಿಷ್ಠ 6500 ರೂಪಾಯಿ, ಬೀಟ್ರೂಟ್ 1200ರಿಂದ 1600 ರೂಪಾಯಿಗಳು, ಸೋರೆಕಾಯಿ 800ರಿಂದ 1200 ರೂಪಾಯಿ, ಬದನೆಕಾಯಿ ಕನಿಷ್ಠ 1400ರಿಂದ ಗರಿಷ್ಠ 1800 ರೂಪಾಯಿಗಳು, ಗೋರಿಕಾಯಿ 2500ರಿಂದ 3000 ರೂಪಾಯಿಗಳಾದರೆ, ಎಲೆಕೋಸು 800ರಿಂದ 1200 ರೂಪಾಯಿ, ದಪ್ಪ ಮೆಣಸಿನಕಾಯಿ 2000ರಿಂದ 2500 ರೂಪಾಯಿಗಳು, ಕ್ಯಾರೆಟ್ 2500ರಿಂದ ಗರಿಷ್ಠ 3000 ರೂಪಾಯಿಗಳು, ಹೂಕೋಸು ಇದರ ಬೆಲೆ 1400ರಿಂದ 1600 ರೂಪಾಯಿಗಳು, ಸಪೋಟ 1500ರಿಂದ 2000 ರೂಪಾಯಿಗಳು. ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನ ಕೇಳ್ತಾ ಇದ್ದೀರಾ. ಇಲ್ಲಿ ಸೌತೆಕಾಯಿ 1400ರಿಂದ 1600 ರೂಪಾಯಿಗಳು, ನುಗ್ಗೆಕಾಯಿ ಅವರೆಕಾಯಿ ಜೊತೆಗೆ ಹಾಗಲಕಾಯಿ ಈ ಮೂರು ಉತ್ಪನ್ನಗಳ ದರ 3,000 ರಿಂದ 3,500 ರೂಪಾಯಿಗಳು. ಇನ್ನು ಹಸಿರು ಮೆಣಸಿನಕಾಯಿ 2,000 ರಿಂದ 2,500 ರೂಪಾಯಿಗಳು. ನೆಲಗಡಲೆ 3,770 ರೂಪಾಯಿಯಿಂದ ಗರಿಷ್ಠ 6,090 ರೂಪಾಯಿಗಳು. ಕರಬೂಜ 1,500 ರಿಂದ 2,000 ರೂಪಾಯಿ. ನವಿಲುಕೋಸು 2,000 ರೂಪಾಯಿಗಳಿಂದ 2,500 ರೂಪಾಯಿಗಳು. ಬೆಂಡೆಕಾಯಿ 2,500 ರೂಪಾಯಿಗಳಿಂದ 3,000 ರೂಪಾಯಿಗಳು. ಇದುವರೆಗೂ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿನ ಉತ್ಪನ್ನಗಳ ದರವನ್ನ ಕೇಳಿದಿರಿ. ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ ಬರಲಿರುವ ಚುನಾವಣೆಗೆ ಮುನ್ನುಡಿ ಮತದಾತ ಜಂಕ್ಷನ್. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾನದ ಮಹತ್ವ, ಚುನಾವಣೆ ಪ್ರಕ್ರಿಯೆ, ಮತದಾರರ ಹಕ್ಕಿನ ಜಾಗೃತಿ ಮೂಡಿಸುವ ಸರಣಿ ಮತದಾತ ಜಂಕ್ಷನ್ ಪ್ರತಿ ಶುಕ್ರವಾರ ರಾತ್ರಿ 7:45 ನಿಮ್ಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದಿಂದ ಮತದಾತ ಜಂಕ್ಷನ್. ನೀವು ಮತದಾತ ಜಂಕ್ಷನ್ ಸರಣಿಯಲ್ಲಿ ಭಾಗವಹಿಸಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳುವ ಪ್ರಶ್ನೆಗೆ ಉತ್ತರಿಸಿ ಬಹುಮಾನ ಗೆಲ್ಲಿ. ಹೆಚ್ಚಿನ ಮಾಹಿತಿಗೆ ಪ್ರತಿ ಶುಕ್ರವಾರ ತಪ್ಪದೆ ಕೇಳಿ ಮತದಾತ ಜಂಕ್ಷನ್. ಕೇಳುಗರೆ, ಇವತ್ತಿನ ಮತದಾತ ಜಂಕ್ಷನ್ ರಾತ್ರಿ 8:45 ನಿಮ್ಮ ಚಿತ್ರದುರ್ಗದ FM ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಹವಾಮಾನ ವರದಿ. ರಾಜ್ಯದ ದಕ್ಷಿಣ ಒಳನಾಡು ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕರಾವಳಿ ಮತ್ತು ಉತ್ತರ ಒಳನಾಡಲ್ಲಿ ಒಣಹವೆ ಇತ್ತು. ಕನಕಪುರದಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದ ಅತಿ ಗರಿಷ್ಠ ಉಷ್ಣಾಂಶ 41.3 ಡಿಗ್ರಿ ಸೆಲ್ಸಿಯಸ್ ಕಲಬುರಗಿಯಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ, ಕೊಡಗು, ರಾಮನಗರ, ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಮಳೆ, ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು, ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಉಳಿದ ಜಿಲ್ಲೆಗಳಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಹವಾಮಾನ ವರದಿಯನ್ನು ಕೇಳಿದಿರಿ. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 91-33 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 91-33 ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ರೈತ ಬಂಧುವರೇ, ಕಾರ್ಯಕ್ರಮದಲ್ಲಿ ಇದೀಗ ಒಂದು ಜನಪದ ಗೀತೆ ಕೆ ಯುವರಾಜ್ ಅವರ ಧ್ವನಿಯಲ್ಲಿ. ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ತಕ್ಕಡ ತಕ್ಕಡ ತಾಳುತ್ತಾ ತಾಳಮೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ನಂದಿ ಕೋಲು ಕುಣದಾಡ ಸುದ್ದಿ ಕೇಳಿ ಮಡಿಕೇಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಿಕೇಲಿರೋ ಬೇಳೆಕಾಳು ನೆಗದಾಡ್ತಿತ್ತು. ಮಡಿಕೇಲಿರೋ ಬೇಳೆಕಾಳು ನೆಗದಾಡ ಸುದ್ದಿ ಕೇಳಿ ಕುಡಿಕೇಲಿರೋ ಸಾಸಿವೆ ಕಾಳು ಕುಣದಾಡ್ತಿತ್ತು. ತಕ್ಕಡ ತಕ್ಕಡ ತಾಳುತ್ತಾ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಬೇಳ ಹಾಕುತ್ತಾ ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕಾಲು ನಿಲ್ಲಲು ಇವರ ಕೈಯು ನಿಲ್ಲಲು. ಕೆಲಿರೋ ಸಾಸಿವೆ ಕಾಳು ಕುಣಿದಾಡು ಸುದ್ದಿ ಕೇಳಿ ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋಗ್ತಿತ್ತು ಹಿತ್ತಲಲ್ಲಿರೋ ಬದನೆಕಾಯಿ ಹಿಗ್ಗೋದ ಸುದ್ದಿ ಕೇಳಿ ಅಂದ ಕಾರಣ ಬೆಳ್ಳುಳ್ಳಿ ಚೆಲ್ಲಾಡುತ್ತಿತ್ತು ತಕ್ಕಡ ತಕ್ಕಡ ತಾಳುತ್ತಾ ತಕ್ಕಡ ತಕ್ಕಡ ತಾಳುತ್ತಾ ತಾಳ ಬೇಳ ಹಾಕುತ್ತಾ ಇವರ ಕೈಯೂ ನಿಲ್ಲಲ್ಲೋ ಕಾಲು ನಿಲ್ಲಲ್ಲೋ ಇವರ ಕೈಯೂ ನಿಲ್ಲಲ್ಲೋ ಅಂದಗರಣ ಬೆಳ್ಳುಳ್ಳಿ ಚೆಲ್ಲಾಡೋ ಸುದ್ದಿ ಕೇಳಿ ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡ್ತಿತ್ತು ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡ್ತಿತ್ತು ಇಳಿಗೆ ಮಣಿಯಾಗಿ ಈರುಳ್ಳಿ ಕೊಚ್ಚಾಡೋ ಸುದ್ದಿ ಕೇಳಿ ಚಿಪ್ಪ